ಅಡಚಣೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯಾನೆ ಎಲ್ಲೂ ಸಿಗದ ಬೆಳಕೊಂದು ಕಾಣುವ ಸಡಗರ ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ ಉಸಿರೆ ನನ್ನುಸಿರೆ ನೀನಮ್ಮ ಉಸಿರೆ ಉಸಿರೆ ನನ್ನುಸಿರೆ ನನ್ನಮ್ಮ ಉಸಿರೆ ನನ್ನುಸಿರೆ ನೀನಮ್ಮ ಉಸಿರೆ ಉಸಿರೆ ನನ್ನುಸಿರೆ ನನ್ನಮ್ಮ ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯಾನೆ ಹತ್ತು ಹೆರೋ ಬದಲು ಒಂದು ಮುದ್ದು ಹೆರೋ ಅನ್ನೋ ಹಾಗೆ ನಿನ್ನ ತಾಯಿ ನಿನ್ನನ್ನು ಹೆತ್ತಿದ್ದಾಳೆ ನಿಜವಾಗ್ಲೂ ಅವಳು ಪುಣ್ಯವಂತ ಕಣ ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯಾನೇ